ಸಹನಾಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ ಓಂ ಭದ್ರಂ ಕರ್ಣೇ ವಿಶ್ವನಿಯಾಮದೇವಾಃ ಭದ್ರಂ ಪಶ್ಯೇ ಮಾಕ್ಷಭಿರ್ವ್ಯಜತ್ರಾ ಶ್ರೀರೈರಂಗೈಃ ಸುಷ್ಟು ವಾ ಪುಂಸಸ್ತನೂಭಿಃ ಯಶೇಮ ದೇವೈಃ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾಕ್ಷೋ ಅರಿಷ್ಟಮೇನಿ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು ಓಂ ಶಾಂತಿ ಶಾಂತಿ ಶಾಂತಿ ವೈತತ್ಯಂ ಸರ್ವಭಾವಾನಾಂ ವೈತತ್ಯಂ ಸರ್ವಭಾವಾನಾಂ ಸ್ವಪ್ನ ಆಪುರ್ಮನೀಷಿಣಃ ಸ್ವಪ್ನ ಆಪುರ್ಮನೀಷಿಣಃ ಅಂತಃಸ್ಥಾನಾತ್ತು ಭಾವಾನಾಂ ಅಂತಃಸ್ಥಾನಾತ್ತು ಭಾವಾನಾಂ ಸಂವೃತತ್ವೇನ ಹೇತುನಾ ಸಂವೃತತ್ವೇನ ಹೇತುನಾ ಅದೀರ್ಘತ್ವಾಚ್ಚ ಕಾಲಸ್ಯ ಅದೀರ್ಘತ್ವಾಚ್ಚ ಕಾಲಸ್ಯ ಗತ್ವಾ ದೇಶಾನ್ನ ಪಶ್ಯತಿ ಗತ್ವಾ ದೇಶಾನ್ನ ಪಶ್ಯತಿ ಪ್ರತಿಬುದ್ಧಶ್ಚ ವೈ ಸರ್ವಃ ಪ್ರತಿಬುದ್ಧಶ್ಚ ವೈ ಸರ್ವಃ ಕಸ್ಮಿನ್ ದೇಶೇನ ವಿದ್ಯತೆ ಕಸ್ಮಿನ್ ದೇಶೇನ ವಿದ್ಯತೆ ಅಭಾವಶ್ಚ ರಥಾದೀನಾ ಅಭಾವಶ್ಚ ರಥಾದೀನಾ ಶೂಯತೆ ನ್ಯಾಯ ಪೂರ್ವಕಂ ಶೂಯತೆ ನ್ಯಾಯ ಪೂರ್ವಕಂ ವೈತಥ್ಯಂ ತೇನ ವೈ ಪ್ರಾಪ್ತಂ ವೈತಥ್ಯಂ ತೇನ ವೈ ಪ್ರಾಪ್ತಂ ಸ್ವಪ್ನ ಆಹು ಪ್ರಕಾಶಿತಂ ಸ್ವಪ್ನ ಆಹು ಪ್ರಕಾಶಿತಂ ಆತ್ಮ ಸ್ವಯಂ ಪ್ರಕಾಶ ಆತ್ಮ ಸ್ವಪ್ನ ಪ್ರಕಾಶಯತಿ ವಿವೇಕಿಗಳು ಜ್ಞಾನಿಗಳು ಆಹುಹು ಸ್ವಪ್ನ ಪ್ರಕಾಶಿತಂ ಇತಿ ಆಹುಹು ವಾಸ್ತವಿಕವಾಗಿ ಸ್ವಪ್ನ ವಿತಥ ಯಾವ ಆನೆ ಪ್ರಕಾಶಗೊಂಡಿತೋ ಆ ಆನೆ ಇದ್ದದ್ದೇ ಸತ್ಯವಾಗಿದ್ದರೆ ನ್ಯಾಯದಿಂದ ಒಂದು ಪ್ರಶ್ನೆ ಉದ್ಭವ ಆಗ್ತದೆ, ತರ್ಕದಿಂದ ಇನ್ನೊಂದು ಪ್ರಶ್ನೆ ಉದ್ಭವ ಆಗ್ತದೆ. ನ್ಯಾಯದಿಂದ ಏನು ಉದ್ಭವ ಆಗ್ತದೆ? ಇಷ್ಟು ದೊಡ್ಡ ಆನೆ ಇಷ್ಟು ಚಿಕ್ಕ ದೇಹದಲ್ಲಿ ಸಮೃದ್ಧವಾಗಿ ಹೇಗೆ ಹೋಯಿತು? ತರ್ಕದಿಂದ ಏನು ಸಿದ್ಧ ಆಗ್ತದಂದ್ರೆ ಆನೆ ಈಗ ಎಲ್ಲಿದೆ? ಇಲ್ಲಲ್ಲ. ಇವೆರಡು ದೃಷ್ಟಿಯಿಂದಲೂ ಕೂಡ ಸ್ವಪ್ನದ ಆನೆ ವಿತಥ ಎಂದು ಸಿದ್ಧವಾಗುತ್ತದೆ. ಮಿಥ್ಯಾ ಅದಕ್ಕೆ ಹೇಳ್ತಾರೆ ರಥಾದೀನ ರಥ ಎಟ್ಸೆಟ್ರಾ. ಶ್ರುತಿಯು ಹೇಳುತ್ತದೆ ಅಭಾವಶ್ಚ ರಥ ಎಟ್ಸೆಟ್ರಾ ಇವುಗಳು ಶ್ರುತಿ ಹೇಳುತ್ತದೆ ಬೃಹದಾರಣ್ಯಕ್ಕೆ ಯಾವ ಶ್ರುತಿ ಅಂತ ನಿಮ್ಗೆ ನೆನಪಾಗುದಿಲ್ಲ ಅವರ ಬೃಹದಾರಣಿಕೆ ಅಂತ ಹೇಳಿದ್ರು. ಹಾರಾಗಿದ್ದೆ ಅದು ಒಂದೇ ವಿಶಾಲವಾದ ಉಪನಿಷತ್ತು, ಬಾಕಿ ಎಲ್ಲ ಅದರಿಂದ ಸಿಡಿದು ಬಂದದ್ದು ಅಷ್ಟೇ. ಯಜ್ಞವಲ್ಕ್ಯ ವಾಸ್ ಸಚ್ ಎ ಗ್ರೇಟ್ ವೈಸ್ ಮ್ಯಾನ್, ಅವನು ಬರೆದಾಗಿರುವಂತಹ ಬೃಹತ್ ಅರಣ್ಯ ಇಂಥ ಉಪನಿಷತ್ತಿನ ವಿಚಾರ ಅಲ್ಲಿ ಹೇಳಿಲ್ಲ ಅಂತ ಇಲ್ಲ, ಇಂಥ ಕರ್ಮಕಾಂಡ ವಿಚಾರ ಹೇಳಿಲ್ಲ ಅಂತ ಇಲ್ಲ, ಎಲ್ಲವೂ ಅದರಲ್ಲಿದೆ. ಆ ಕಾರು, ಆ ರಥ ಎಟ್ಸೆಟ್ರಾ ಇತ್ಯಾದಿಗಳು, ರತಿ, ಸಾರಥಿ, ಹಯ, ಕುದುರೆಗಳು, ಶ್ರುತಿ ಹೇಳ್ತದೆ ಅವು ಇಲ್ಲೇ ಇಲ್ಲ ಅಂತ ಹೇಳ್ತದೆ. ನಾವು ನಿನ್ನೆ ಕೊನೆಗೆ ನಿರ್ಧಾರಗೊಂಡ್ವಿ, ಅವು ಇಲ್ಲ ಇವು ಇಲ್ಲ, ಏನ್ ಮಹಾನಿಮಾಬ, ಸೃಷ್ಟಿಯೇ ಆಗಿಲ್ಲ. ಇವೆಲ್ಲ ಇವೆ ಅನ್ನೋರಿಗೆ ನಾನು ಇರಲಿ ನನ್ನದು ಇರಲಿ, ನಾನು ನನ್ನದು ಸಜ್ಞಾನ ಇರ್ಬೇಕು, ಸಜ್ಞಾನದಿರ್ಬೇಕು, ಬದುಕಿಗೊಂದು ರುಚಿ ಇರ್ಬೇಕು, ಬದುಕು ಚಂದ ಭಾವಪೂರ್ಣವಾಗಿ ನಾನು ಹಂಗೆ ಮಾತಾಡಲಿಕ್ಕೆ ಬರ್ತದ ಅಂತ ನನಗೆ ನಾನು ಪರೀಕ್ಷೆ ಮಾಡಿದ್ದೆ. ನೀವು ಹಿಂಗೆ ತಿಳ್ಕೋಬೇಡ, ನಾನು ಅಣಕಿಸ್ಲಿಕ್ಕೆ ಆ ಮಹಾತ್ಮರು ನನಗೆ ಸಬ್ಬಿ ನನಗಿಲ್ಲ. ಈಸ್ ಎ ಗ್ರೇಟ್ ಮ್ಯಾನ್, ರಿಯಲಿ ಗ್ರೇಟ್ ಪರ್ಸನ್. ಐ ಹ್ಯಾವ್ ಆಲ್ ರೆವರೆನ್ಸ್ ಆಫ್ಟರ್ ಪೂಜೆ ಸ್ವಾಮೀಜಿ ಒಂದೇ ಟು. ಅದೆಲ್ಲ ರೆಕಾರ್ಡ್ ಆಗಿರ್ತೇನೆ ಅವರು ಠೀಕ್ ಭೂಮಿ ಅಚ್ಚಾರ ಆದ್ದರಿಂದ ವೈತಥ್ಯಂ ತೇನ ವೈ ಪ್ರಾಪ್ತಂ, ಸ್ವಪ್ನ ವೈತಥ್ಯಂ ಇತಿ ಪ್ರಾಪ್ತಂ. ಸ್ವಪ್ನವು ಏನೆಂದು ಸಿದ್ಧವಾಯಿತು, ಮಿಥ್ಯಾವೆಂದು ಸಿದ್ಧವಾಯಿತು. ಆಹು ಪ್ರಕಾಶಿತಂ, ಸ್ವಯಂ ಜ್ಯೋತಿ ಸ್ವರೂಪವಾದಂತಹ ಆತ್ಮ ಅದನ್ನ ಬೆಳಗಿದೆ, ವಿತಥವಾದದ್ದನ್ನು ಬೆಳಗಿದೆ. ವಿತಥ ಅಂದ್ರೆ ಏನು? ಇಲ್ಲದೇ ಇರುವುದು, ಇಲ್ಲದೇ ಇರುವುದು ಇದೆ, ಯಾವುದು ಇಲ್ಲವೇ ಇಲ್ಲವೋ ಅದು ಇದೆ ಎಂದು ಆಗಿದ್ದೆ, ಅದನ್ನು ವಿತಥ. ಅರ್ಥಾತ್ ಏನನ್ನ ಬೆಳಗಿತ್ತು ನಿಮ್ಮ ಬಾಯಿಂದ ಬಂತು, ಈಗ ಏನ್ ಬಾಯಿಂದ ಬಂತು? ಇಲ್ಲದೇ ಇರುವುದನ್ನ ಬೆಳಗಿತ್ತು. ಇಲ್ಲದೇ ಇರುವುದನ್ನ ಹೇಗೆ ಬೆಳಗ್ತದೆ? ಇಲ್ಲದೇ ಇರುವುದನ್ನ ಇಲ್ಲ ಅಂತ ಬೆಳಗಿದ್ರೆ ಅದು ಅಸತ್ತು. ಸೋಚೋ ಸೋಚೋ, ದಿಮಾಗ್ ಕಾಮ್ ನೀ ಕರ್ತಾರೆ ಬೆಳಗಿನ ಸಮಯನ ಹಂಗು. ಸಿದ್ದೇಶ್ವರ ಸ್ವಾಮೀಜಿಯವರ ಸಮಯನ ಬೆಸ್ಟ್ ಸಮಯ, ನೂರು ವರ್ಷದ ನಂತರ ಯಾರೋ ಕೇಳ್ತಾರೆ ಏನ್ರಿ ಆ ಸಿದ್ದೇಶ್ವರ ಸ್ವಾಮಿ ಐದು ಸಾವಿರ 10,000 ಪಿನ್ ಡ್ರಾಪ್ ಕೂತ್ಕೊಂಡಿರ್ತಾರೆ. ಅದು ಹೆಂಗ್ ಕೊಡ್ತಿದ್ರು ಏನು ಏ ಹುಚ್ಚ ಅವ್ರು ಮಲಗಿರ್ತಿದ್ರು ಕೂತ್ಕೊಂಡು ಅದು ಬೆಳಗಿನ ಸಮಯ ಅದು ವಾಕಿಂಗ್ ಮಾಡೋರು ಏನಿದ್ದಾರೆ ಅವ್ರು ಮಾತ್ರ ಎಚ್ಚರಿರ್ತಾರೆ. ನಮ್ಮಂತ ಕೆಲವೊಂದು ಜಿಜ್ಞಾಸುಗಳು ಅಥವಾ ಅಪೋಚರು ಎಚ್ಚರಿರ್ತೀವಿ. ಉಳಿದವರೆಲ್ಲ ಅರೆ ಇದಕ್ಕಿಂತ ಸುಂದರವಾದ ಸಮಯ ಇನ್ಯಾವುದು ಕಾರ್ಪೆಟ್ ಹಾಕ್ಯಾರ ಗಾಳಿ ಬೀಸ್ಲಿಕ್ಕೆ ಚಂದ ಉಪನ್ಯಾಸ ಕೇಳಿಸ್ಲಿಕ್ಕೆ ಮನಸ್ಸು ಕೇಳ್ಕೊಳಿಕ್ಕೆ ಬುದ್ಧಿ ಗುರುತಿಸ್ತಾ ಇದೆ. ನನಗೇನು ಕೆಲಸ ಹಿಂಗೆ ಕೆಲವರು ಸೈಲೆಂಟ್ ಎನಿವೆ. ಸೊ ನೋಡ್ರಿ ಉತ್ತರ ಕೊಡಬೇಕಾದ್ರೆ ಎಷ್ಟು ಹೊತ್ತು ತಗೊಂಡ್ರಿ ನೀವು? ಅದ ಅಸತ್ತಲ್ಲ ಸೊ ಏನ್ ಹೇಳ್ಬೇಕಾಗಿದೆ ನನಗೆ ಇಲ್ಲಿ ಏನ್ ಹೇಳ್ಬೇಕಾಗಿದೆ ಅಂದ್ರೆ ಇಲ್ಲದೇ ಇರುವುದನ್ನ ಬೆಳಗಿದೆ ಇದರರ್ಥ ಬೆಳಗುವಿಕೆ ಅನ್ನೋದು ಕೂಡ ಇಲ್ಲವೇ ಇಲ್ಲ. ಸೂರ್ಯನು ಪೃಥ್ವಿಯನ್ನ ಬೆಳಗಿದ ಅಂತ ನೀವು ಹೇಳುವಾಗ ಇನ್ನೊಂದು ಯಾವುದೋ ರೆಫರೆನ್ಸ್ ಅನ್ನು ಹೇಳುತ್ತೆ. ರೆಫರೆನ್ಸ್ ಇಲ್ಲದ ಹೇಳಲಿಕ್ಕಾಗುವುದಿಲ್ಲ. ಏನ್ ರೆಫರೆನ್ಸ್ ಏನ್ ರೆಫರೆನ್ಸ್? ಸೂರ್ಯನು ಪೃಥ್ವಿಯನ್ನ ಬೆಳಗ್ತಾ ಇದ್ದಾನೆ, ಇತರೆ ಗ್ರಹಗಳನ್ನು ಬೆಳಗ್ತಾ ಇದ್ದಾನೆ. ಸೂರ್ಯನು ಬೆಳಗ್ತಾ ಇದ್ದಾನೋ ಸೂರ್ಯನ ಬೆಳಕಿನಲ್ಲಿ ಇತರ ಗ್ರಹಗಳು ಇವೆ. ಸೂರ್ಯನು ಬೆಳಗ್ತಾ ಇಲ್ಲ, ಅದು ಬೆಳಗುವ ಪ್ರಕ್ರಿಯೆ ಅಲ್ಲ. ಬೆಳಗುವಿಕೆ ಅನ್ನೋ ಕ್ರಿಯಾ ಇಲ್ಲ. ಆತ್ಮನು ಪ್ರಕಾಶಿಸುತ್ತಾನೆ, ಆತ್ಮನು ಪ್ರಕಾಶಿಸುತ್ತಾನೆ ಅನ್ನುವಂಥದ್ದು ಇದು ಆತ್ಮನ ಕ್ರಿಯಾ ಅಲ್ಲ. ಈಗ ಹೇಳ್ರಿ, ವಿತತವು ಆತ್ಮ ಪ್ರಕಾಶದಲ್ಲಿ ಬೆಳಗಲ್ಪಟ್ಟಿದೆಯೋ ಏನು? ಆತ್ಮ ಬೆಳಗಿದನೋ ಬೆಳಗಲ್ಪಟ್ಟಿದೆ. ಅತಿ ಪ್ರಶ್ನೆ ಸ್ವಾಮಿ ನಮ್ದು, ಅದು ಇಲ್ಲವೇ ಇಲ್ಲ ಅಂದ ಮೇಲೆ ಅದು ಬೆಳಗಲ್ಪಟ್ಟಿತು ಹೇಗೆ? ಇಲ್ಲವೇ ಇಲ್ಲವಾದದ್ದನ್ನ ಇದೆ ಅಂದುಕೊಂಡವರಿಗೆ ಬೆಳಗಲ್ಪಟ್ಟಿದೆ. ಆದ್ದರಿಂದ ಬೆಳಕಿನಿಂದ ಕೂಡಿದವನು ಆತ್ಮ, ಠೀಕ. ಆದ್ದರಿಂದ ಬೆಳಗಲ್ಪಟ್ಟಿತು ಆನೆ, ಠೀಕ. ಇಲ್ಲಿ ಸಂದೇಹ ತರಬೇಡ. ನಿನಗೆ ಒಂದು ವೇಳೆ ವಿತತವಾದದ್ದು ಬೆಳಗಲ್ಪಡುವುದು ಹೇಗೆ ಅನ್ನುವ ಪ್ರಶ್ನೆ ಇದ್ದದ್ದಾದರೆ ಆತ್ಮನ ತಿಳುವಳಿಕೆ ನಿನಗೆ ಸ್ಪಷ್ಟವಿದೆ ಅಂತಾಯಿತು, ನಿನಗೆ ಅಧ್ಯಯನದ ಅವಶ್ಯಕತೆ ಇಲ್ಲ. ಈಗ ಅಜ್ಞಾನ ಇಲ್ಲ. ಇನ್ನೂ ಈ ಪ್ರಶ್ನೆಗಳು ಬಾಕಿ ಇವೆ ಅಂತಂದ್ರೆ ಅಜ್ಞಾನ ಹೋಗಿಲ್ಲ. ಶ್ರವಣ ಮಾಡು. ಹೀಗಾಗಿ ಅವು ಎರಡೂ ಸ್ಟ್ಯಾಂಡ್ ಪಾಯಿಂಟ್ಗಳನ್ನು ನಾವು ನೋಡಬೇಕು. ಸಮೃದ್ಧವಾಗಿ ಒಳಗೆ ಹೋಗುವ ಸಾಧ್ಯತೆ ಇಲ್ಲ. ಆನೆಗೆ ಇಷ್ಟು ಪ್ರದೇಶ ಬೇಕಾಗ್ತದೆ, ಒಳಗೆ ಅಷ್ಟು ಪ್ರದೇಶ ಇಲ್ಲ. ಆದ್ದರಿಂದ ಆನೆ ವಿತಥ. ಆನೆಯು ಇದ್ದದ್ದೇ ಆದರೆ ಈ ದೇಶದಲ್ಲಿ ಈ ಲೋಕದಲ್ಲಿ ಅದು ಇರಬೇಕಾಗಿತ್ತು. ಒಳಗೆ ಪ್ರವೇಶವಾದಂತಹ ಆ ಸಮೃದ್ಧ ಆನೆ ಈ ಈ ಕಾಲದಲ್ಲಿ ಈ ಲೋಕದಲ್ಲಿ ಈ ಜಗತ್ತಿನಲ್ಲಿ ಕೂಡ ಅದು ಇರಬೇಕಾಗಿತ್ತು. ಆನೆ ಇಲ್ಲ, ಮನೆ ಇದೆ. ಯಾವ ಜಗತ್ತಿನಲ್ಲಿ? ಈ ಜಗತ್ತಿನಲ್ಲಿ ಏನಿದೆ? ಆ ಜಗತ್ತಿನಲ್ಲಿ ಏನಿತ್ತು? ಇಲ್ಲೋಯ್ತದ. ಸೊ ಇವು ಎರಡೂ ವಿಷಯಗಳನ್ನು ನಾವು ಜಿಜ್ಞಾಸೆ ಮಾಡಿದಾಗ ಕಂಡುಬರ್ತದೆ. ಆನೆ ಅನ್ನೋದು ಬಿತ್ತತ್ತ, ಕಾರು ಅನ್ನೋದು ಬಿತ್ತತ್ತ, ರಥ ಇತ್ಯಾದಿಗಳು ಬಿತ್ತತ್ತ. ಸ್ವಯಂ ಜ್ಯೋತಿಷ್ಠ ಪ್ರತಿಪಾದನ ಪರಯ. ಯಾರೇ ಹೇಳಿದ್ದು? ಬ್ರಹ್ಮಜ್ಞಾನಿಗಳು. ಯಾರು ಬ್ರಹ್ಮಜ್ಞಾನಿಗಳು? ಉಪನಿಷತ್ತುಗಳ ಆಗಮ ಶಾಸ್ತ್ರಗಳ ಅರ್ಥವನ್ನು ಚೆನ್ನಾಗಿ ತಿಳಿದವರು ಬ್ರಹ್ಮಜ್ಞಾನ. ಅಂತಸ್ಥಾನಾತ್ತು ಭೇದಾನಾಂ ತಸ್ಮಾತ್ ಜಾಗರಿತೇ ಸ್ಮೃತಂ ಯಥಾ ತತ್ರ ತಥಾ ಸ್ವಪ್ನೇ ಸಂಮೃತತ್ವೇನ ವಿದ್ಯತೆ. ಚಿತ್ರ ಈಗ ಕನಸಿನಲ್ಲಿಯೂ ಅನೇಕ ಭೇದಗಳು ನಮಗೆ ಕಂಡುಬರುತ್ತವೆ. ಸಿಂಪಲ್ ಘಟಪಟಾದಿಗಳ ಭೇದವು ಕಂಡುಬರುತ್ತದೋ ಇಲ್ಲೋ? ಏನು ಘಟ ಪಟ ಮಠ ಎಲ್ಲ ಒಂದೇ ಆಗಿಬಿಡ್ತಾವ? ಕನಸಿನೊಳಗೆ ಓ ಶಿಷ್ಯ ಘಟಂ ಆನಯಿತು ಅಂತ ಗುರು ಹೇಳಿದ್ರೆ ಅವ ಘಟವನ್ನೇ ತರ್ತಾನೋ ಏನ ಪಟವನ್ನು ತರ್ತಾನೋ? ಘಟಮೇವ ಆನಯಿತು. ಹೌದಾ? ಹಾಗೆ ಇಲ್ಲಿ ಕೂಡ ಹೇಳ್ತಾರೆ, ಕನಸಿನಲ್ಲಿ ಅವು ವಿಂಗಡ ವಿಂಗಡವಾಗಿಯೇ ಇರ್ತಾವೆ, ಭೇದಗಳಿಂದ ಕೂಡಿಯೇ ಇರ್ತಾವೆ. ಕನ್ಫ್ಯೂಷನ್ ಇಲ್ಲ. ಊಟ ಕೂತ್ಕೊಂಡು ಮೊಸರು ಹಾಕಿದಾಗ ಯಾರು ಹಾಲು ತಂದು ಹಾಕುವುದಿಲ್ಲ ಅಥವಾ ರಸಂ ತಂದು ಹಾಕುವುದಿಲ್ಲ. ಮತ್ತೇನು ಹಾಕ್ತಾರೆ ಅವರು? ಮೊಸರನ್ನ ಹಾಕು ಅಂದಾಗ ಮೊಸರನ್ನೇ ಹಾಕ್ತಾರಪ್ಪ. ಅವರು ಹಾಲನ್ನು ಯಾಕೆ ಹಾಕ್ತಾರೆ? ಇಲ್ಲದೆ ಕಲಿಸ್ತಾರೆ, ನಮ್ಗೆ ಆಗ್ತದೆ ಮೊಸರು ಅರ್ಥ, ಹಾಲಾಗ್ತದೆ ಹಾಲರ್ಥ. ಹಂಗೆ ಯಾರಿಗೂ ಇವತ್ತೊಳಗೂ ಹಾಗೇ ಇಲ್ಲ. ಹೋಗಪ್ಪ ಹೋಗಿ ಕಾರ್ ಮೇಲೆ ಕೂತ್ಕೋ ಅಂತ ಒಳಗೆ ಹೇಳ್ತಾರೆ. ಈಗ ಹೋಗಿ ಆನೆ ಮೇಲೆ ಕೂತ್ಕೊಂಡು ಹಾಗಾಗೇ ಇಲ್ಲ. ಕನಸಿನೊಳಗೆ ಎಲ್ಲರಿಗೂ ಯಥಾವತ್ತ ಪ್ರಾಪ್ತವಾಗಿರ್ತದೆ. ಹಾಗಾದ್ರೆ ವಸ್ತುಗಳು ಕನಸಿನಲ್ಲಿ ಏನಾಗಿವೆ? ಎಲ್ಲವೂ ಕೂಡ ವಿಂಗಡ ವಿಂಗಡ ವಿಂಗಡ ವಿಂಗಡವಾಗಿವೆ. ನಂಬರ್ ಒನ್ ಮುಗಿತಾ? ಈ ಕಡೆ ಬರೋಣ. ಜಾಗೃತದಲ್ಲಿ ಹೆಂಗಿವೆ? ತಸ್ಮಾತ್ ಜಾಗರಿತೆ ಸ್ಮೃತಂ. ಅದೇ ಪ್ರಕಾರ ತಸ್ಮಾತ್, ಅದೇ ಪ್ರಕಾರ ಅರ್ಥದಿಂದ ಅದೇ ಪ್ರಕಾರ ಜಾಗೃತದಲ್ಲಿಯೂ ಕೂಡ ಎಲ್ಲ ವಸ್ತುಗಳು ಭಿನ್ನ ಭಿನ್ನವಾಗಿವೆ. ನೋಡಿ ಮೈಕ್ ಮೈಕ್ ಟೇಬಲ್ಲೇ ಹೌದಾ? ಎಲ್ಲ ಬೇರೆ ಬೇರೆ. ಎಕ್ಸೆಪ್ಟ್ ಸ್ವಾಮೀಜಿ ಫೋಟೋ ನಾನು ಬೇಕು, ಭಿನ್ನ ಭಿನ್ನ ಇಲ್ಲ, ಎರಡು ಒಂದೇ. ನೋಡಿ ಅವರು ಹಂಗೆ ಎಲ್ಲ ಪರಂಪರೆಯಲ್ಲಿ ಎಲ್ಲರೂ ಒಂದ. ನಾವು ಯಾವ ಪರಂಪರೆ? ಬಿಯರ್ ಪರಂಪರೆ. ನನಗೆ ಕನ್ಫ್ಯೂಷನ್ ಮಾಡ್ತೀರಪ್ಪ ನೀವು. ಯಾರ ಫೋಟೋ ತಂದು ತೋರಿಸಿದ್ರೆ ಪೂಜೆ ಸ್ವಾಮೀಜಿ ಹಂಗ ಕಾಣಿಸ್ತೀನಿ. ಎಲ್ಲ ವಿಂಗಡ ವಿಂಗಡ ಜ ಕನಸಿನಲ್ಲಿ ಹೇಗೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ಆಗಿ ಕಾಣ್ತಾವೋ ಹಾಗೆ ಜಾಗೃತದಲ್ಲಿ ಕೂಡ ಎಲ್ಲ ವಸ್ತುಗಳು ಬೇರೆ ಬೇರೆ ಆಗಿ ಯಥಾ ತತ್ರ ತಥಾ ಸ್ವಪ್ನೆ, ಹೇಗೆ ಜಾಗೃತದಲ್ಲಿಯೋ ಹಾಗೆ ಸ್ವಪ್ನದಲ್ಲಿ ಸಮೃತತ್ವೇನ ಭಿದ್ಯತೆ. ಹಂಗಾದ್ರೆ ವ್ಯತ್ಯಾಸ ಏನು? ವ್ಯತ್ಯಾಸ ಏನು? ಎಲ್ಲವೂ ಸಮೃತತ್ವವಾಗಿ ಕನಸಿನಲ್ಲಿರ್ತದೆ, ಇಲ್ಲಿ ಯಥಾವತ್ತ ಸಮೃತತ್ವೇನ ಭಿದ್ಯತೆ. ಎರಡೂ ಅವಸ್ಥೆಗಳಲ್ಲಿ ಭೇದ ಏನು ಅಂದ್ರೆ, ಒಂದರಲ್ಲಿ ಎಲ್ಲವೂ ಆಕುಂಚಿತವಾಗಿರ್ತದೆ, ಇಲ್ಲಿ ಜಾಗೃತದಲ್ಲಿ ಯಥಾವತ್ತ. ಅಲ್ಲೇ ನ್ಯಾಯ ಏನ್ ತೋರಿಸ್ತದೆ, ಅಲ್ಲಿಯೂ ವಿಂಗಡ ವಿಂಗಡವಾಗಿವೆ, ಇಲ್ಲೂ ವಿಂಗಡ ವಿಂಗಡವಾಗಿವೆ. ಅಲ್ಲಿಯೂ ವಸ್ತುಗಳು ಪದಾರ್ಥಗಳು ತಂತಮ್ಮದೇ ಆದಂತಹ ಕಾಲದೇಶದಲ್ಲಿವೆ, ಇಲ್ಲಿಯೂ ತಂತಮ್ಮದೇ ಆದ ಕಾಲದೇಶದಲ್ಲಿವೆ. ಹೀಗಾಗಿ ಜಾಗೃತ ಸ್ವಪ್ನಗಳೆಂಬುದು ಎರಡಿಲ್ಲ, ಎಲ್ಲ ಎಕ್ಸ್ಟೆಂಡೆಡ್ ಇದೆ. ಹೇಳ್ತೀನಿ ನಿಮಗೆ, ಅದು ಒಂದು ಬರ್ತದೆ ಬಹುಶಃ. ಕನಸು ಜೀವನ ಕನಸು, ಎಚ್ಚರ ಈಶ್ವರನ ಕನಸು. ನಮ್ಮ ಪುರುಷಾರ್ಥ ಸ್ವಾತಂತ್ರ್ಯ ಅದ ಅಂತ ಸುಮ್ಮನೆ ನಾವು ನಮ್ಮನ್ನ ಸಮಾಧಾನ ಮಾಡ್ಕೋಬೇಕಷ್ಟೆ. ಕನಸಿನೊಳಗೆ ನಿನ್ನ ಸಹೋದರ ಕಂಡ, ಕನಸಿನೊಳಗೆ ನಿನ್ನ ಸಹೋದರ ಬಸ್ಸಿನಿಂದ ಇಳಿದು ಬರ್ತಾ ಇರೋದು ಕಂಡ, ನಿನಗೆ ಕಾಣಿಸ್ತು. ಆ ಸಹೋದರನಿಗೆ, ನಿನಗಲ್ಲ ಆ ಸಹೋದರನಿಗೆ ಪುರುಷಾರ್ಥದ ಸ್ವಾತಂತ್ರ್ಯ ಇದೆಯಾ? ನಾನು ಇನ್ನೊಂದ್ಸಲ ಹೇಳ್ತೀನಿ, ಹುಷಾರಾಗಿ ಕೇಳಿಸ್ಕೊಡಿ. ಕನಸಿನಲ್ಲಿ, ನಿನ್ನ ಕನಸಿನಲ್ಲಿ ನಿನ್ನ ಸಹೋದರ ಬಸ್ಸಿನಿಂದ ಇಳಿದು ಬರ್ತಾ ಇರ್ತಾನೆ, ಅವನಿಗೆ ಪುರುಷಾರ್ಥದ ಸ್ವಾತಂತ್ರ್ಯ ಇದೆ. ಅವ ಹೇಗೆ ನಡ್ಕೋತಾನೆ? ಇದು ಯಾರ ಕನಸು? ಇದನ್ನು ನಾವು ಹೆಂಗ್ ನಡ್ಕೊಳ್ಕತ್ತೀವಿ? ಅವ ಹೆಂಗೆ ಹೇಳ್ತಾನ ಹಂಗೆ ನಡ್ಕೊಳ್ಕತ್ತೀವ ನಾವು? ಅವ ಹಿಂಗ ಅಂತ ಹೇಳಿ ಇಟ್ಬಿಟ್ಟಾನೆ. ಹಂಗೆ ಎಲ್ಲ ಕುಂಟು ನೆಪಗಳು. ನಾವ ಪ್ರಯತ್ನ ಮಾಡಿದ್ರೆ ಹೋದ್ರೆ ನಾವು ಮನೆ ಕಟ್ಟಲಿಕ್ಕೆ ಆಗ್ತಿತ್ತ? ನಾವ ಪ್ರಯತ್ನ ಮಾಡಿದ್ರೆ ಹೋದ್ರೆ ಮದುವೆ ಆಗ್ತಿತ್ತ? ನಾವ ಪ್ರಯತ್ನ ಮಾಡಿದ್ರೆ ಹೋದ್ರೆ ಇವೆಲ್ಲ ಪ್ರಪಂಚ ಸಿದ್ಧ ಆಗ್ತಿತ್ತ? ಆಗ ಇವೆಲ್ಲವೂ ಯಾರಿಂದ ಆಯ್ತು? ನನ್ನ ಪುರುಷಾರ್ಥದಿಂದ. ಬರ್ತೇನೆ ಬರ್ತೇನೆ ಬರ್ತೇನೆ. ಏನು ಈ ಪುರುಷಾರ್ಥದ ಸ್ವಾತಂತ್ರ್ಯ ಇದೆ ಅಂತ ನಾವು ಭಾವಿಸಿಕೊಂಡು ನಮ್ಮ ನಮ್ಮದೇ ಆದಂತಹ ಲೋಕದಲ್ಲಿ ಇರೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಪುರುಷಾರ್ಥ ಅಲ್ಲ, ಇದು ಆರ್ಡೇನ್ಡ್ ಬೈ ಈಶ್ವರ. ORDAINED, ಆರ್ಡೇನ್ಡ್. ಹೋಗಿಬಿಡಿ ಸ್ವಾಮಿ, ಇದಾದ್ರೂ ಹೇಳಿ, ಮೋಕ್ಷವು ಪುರುಷಾರ್ಥವೋ ಆರ್ಡೇನ್ಡ್? ಅದೇ ಪುರುಷಾರ್ಥ ಸ್ವಾತಂತ್ರ್ಯ ಇದೆ ಅಂತ ಆಯ್ತು ನಿಮಗೆ? ಅರ್ಧ ಮುಂದ ಪುರುಷಾರ್ಥ ಆಗ್ತದೆ. ಮೋಕ್ಷ ಏನ್ ಮಾಡ್ತದೆ? ಅದು ಪ್ರಾಪ್ತ ಆಗ್ತದ ಅಥವಾ ಬಂಧನಗಳನ್ನು ಕಳಚಿಕೊಂಡಿರ್ತೇವೆ? ಬಂಧನಗಳನ್ನು ಕಳಿಸ್ಕೊಳ್ಳಿಕ್ಕೆ ಪುರುಷಾರ್ಥ ಬೇಕು. ಮೋಕ್ಷಕ್ಕೆ ಪುರುಷಾರ್ಥ ಅದು ಇದ್ದದ್ದು ಅದು ಬಿಡಿ. ಸೊ ನಮ್ಮ ಎಲ್ಲ ಕ್ರಿಯಾಕರ್ಮಗಳು ಎಕ್ಸೆಟ್ರಾ ಏನಿವೆಯೋ ಇವು ಈಶ್ವರನಿಂದ ನಿರ್ಧಾರಿತವಾಗಿದೆ ಅಂತಂದ್ರೆ ಹೋಗ್ಲು ಬಿಡಿ ಸ್ವಾಮಿ, ಮೋಕ್ಷವು ಕೂಡ ಅವನಿಂದ ನಿರ್ಧಾರಿತ ಆಗಿದೆ ಅಂತೇಳಿ ಅಂದ್ಕೊಂಡ್ಬಿಡ್ತೀವಿ. ಅದಕ್ಕೂ ಯಾರು ಬೇಡ ಅಂತಾರೆ, ಮುಂದೆ ಪ್ರತಿಕ್ರಿಯೆ ಯಾಕೆ ಮಾಡ್ತೀನಿ, ವಿರೋಧ ಯಾಕೆ ಮಾಡ್ತೀಯ, ದುಃಖ ಕೊಟ್ಟಣ ಕೊಟ್ಟಣ ಸುಖವಾಗಿರು, ಕಷ್ಟ ಕೊಟ್ಟನೆ ಕೊಟ್ಟನೆ ಸುಖವಾಗಿರು, ಪ್ರತಿಕ್ರಿಯೆ ಯಾಕೆ ಮಾಡ್ತೀನಿ, ಅವುಗಳನ್ನ ವಿರೋಧಿಸ್ತೀಯಕ್ಕೆ ನಮ್ಮಿಷ್ಟೇ ಹೆಚ್ಚಿಗೆ ನಾವು ಮಾತಾಡಿಕೋಬಹುದು. ಒಂದು ರೀತಿಯಲ್ಲಿ ನೋಡಿದ್ಯಾ ಅಂದ್ರೆ ಇಡೀ ಸೃಷ್ಟಿಯನ್ನೇ ನೀವು ವಿರೋಧಿಸ್ತೀಯ, ಯಾಕೆ ನಿನ್ನ ಜನ್ಮವನ್ನೇ ನೀವು ವಿರೋಧಿಸ್ತೀಯ, ನಿನ್ನ ಜನ್ಮ ಮರಣಗಳನ್ನೇ ನೀವು ವಿರೋಧಿಸ್ತೀಯ, ಅದು ನೀ ಇಲ್ಲೇ ಇಲ್ಲ ಅನ್ನೋದನ್ನೇ ಸಿದ್ಧ ಮಾಡ್ತಾ ಇದ್ದೀನಿ. ನಾವು ಅದನ್ನ ಹೇಳ್ತೀವಿ ಸೃಷ್ಟಿ ಆಗೇ ಇಲ್ಲ ಅಂತ. ಆಗದೇ ಇರುವ ಸೃಷ್ಟಿಯನ್ನ ಆಗಿದೆ ಅಂತ ನೀವು ಭಾವಿಸ್ತೀರ ಅದನ್ನ ವಿತತ ಅಂತ ಹೇಳ್ತೀವಿ. ವಿತತವನ್ನ ವಿತತ ಅಂತ ಗುರುತಿಸಿಬಿಡು. ಸತ್ಯ ಏನು ಅನ್ನು ತಾನಾಗೆ ಸಿದ್ಧ, ಆ ವಿತತ ಭಾವವನ್ನು ತತ್ ಅನುವಾದಿನ್ಯ ಶುತ್ಯ ಸ್ವಪ್ನೆ ಸ್ವಯಂ ಜ್ಯೋತಿಷು ಸ್ವಯಂ ಜ್ಯೋತಿಷ್ಟ್ವ ಜ್ಯೋತಿಷ್ಟು ಜ್ಯೋತಿಷ್ಟ್ವ ನಿಮ್ಗೇನಿದೆ ಸ್ವಯಂ ಜ್ಯೋತಿ ಜ್ಯೋತಿಷು ಏನಿದೆ ಇಷ್ಟೋ ಇದೆ ಟ ಇದೆಯಾ ಸಂಸ್ಕೃತ ಬುಕ್ ನೋಡಿ ಅಭಾವಶ್ಚ ತಥಾದೀನಾಂ ಸ್ವಪ್ನ ದೃಶ್ಯಾನಾಂ ಶೂಯತೆ ನ್ಯಾಯಪೂರ್ವಕಂ ಯುದ್ಧ ಸುತೌ ನ ತತ್ರ ಭಾಹ ಇತ್ಯತ್ರ ತೇನ ಅಂತಸ್ಥಾನ ಸಂವೃತ್ವ ಆದಿ ಹೇತುನ ಸಿಕ್ತ ನಾ ಭಾಷ್ಯ ಹೇಳ್ತಾ ಇದ್ದೀನಿ ಎಂಬತ್ತನೇ ಭಾಷೆ ನಿಮ್ದ್ರೊಳಗೆ ನಂದ್ರೊಳಗೆ ಎಲ್ಲ ಒಂದೇ ಅದ ಅದನ್ನ ಅದು ರೆಫರ್ ಮಾಡ್ತಾರೆ ಶುತ್ಯ ಸ್ವಪ್ನೆ ಸ್ವಯಂ ಜ್ಯೋತಿಷು ಜ್ಯೋತಿಷ್ ಜ್ಯೋತಿಷ್ಟು ಏನಿದೆ ಆನಾಯಿತು ಪುಸ್ತಕ ಆನಾಯಿತು ಹೋಗ್ಬೇಡ ಅಂತಸ್ಥಾನ ಸಂವೃತ್ತೀನ ಸ್ವಪ್ನ ದೃಶ್ಯಾನ ಭಾವಾನ ಜಾಗೃತ್ ದೃಶ್ಯೇಭ್ಯೋ ಭೇದ ದೃಶ್ಯತ್ವ ಸತ್ಯತ್ವ ಚ ಅವಿಶಿಷ್ಟಂ ಉಭಯತ್ರ ಇದೇ ನಾವು ಓದಿ ಕರೆಕ್ಟ್ ಓದಿದ್ದೀನಿ ಜಾಗೃತ ದೃಶ್ಯ ಅದು ನೋಡ್ಕೊಳ್ರಿ ಜಾಗೃತ ದೃಶ್ಯಾನ ಭಾವಾನ ವೈದತ್ಯಂ ಇದು ಪ್ರತಿಜ್ಞ ದೃಶ್ಯತ್ವ ಅಭಾವಶ್ಚ ಇದು ನೋಡ್ರಿಪ್ಪ ದೇಹಾಂಶಸ್ಥಾನ ಸಂಯುಕ್ತತ್ವಾದಿ ಹೇತನ ಪ್ರಾಪ್ತ ವೈದಕ್ಷ್ಯಂ ತದ್ ಅನುವಾದಿನ್ಯ ಶುದ್ಧಿಯ ಸ್ವಪ್ನೆ ಸ್ವಯಂ ಜ್ಯೋತಿಷ್ ಅವರೇ ಇಲ್ಲಿ ಕರೆಕ್ಷನ್ ಮಾಡಿಬಿಟ್ಟ ಸ್ವಯಂ ಜ್ಯೋತಿಷ್ ಅಪ್ರತಿಪಾದನ ಪರಯ ಇಲ್ಲ ಸ್ವಯಂ ಜ್ಯೋತಿಷ್ವ ಟ ಇಲ್ಲ ಅಟ್ಟ ತಗೊಂಡು ಓ ಮಾಡುವ ಟ ಇಲ್ಲ ಕನ್ನಡದಲ್ಲಿ ಟ ಬಂದಿದೆ ಸ್ವಯಂ ಜ್ಯೋತಿಷ್ವ ಪ್ರತಿಪಾದನ ಸ್ವಪ್ನವೂ ವಿತಥ ಏಕೆಂದರೆ ನಂಬರ್ ಒನ್ ಅಂತ ಕೊಡಿ ಅಂತಸ್ಥಾನ ಸಮೃದ್ಧತ್ವಾದಿ ಹೇತುನ ಅಂತಸ್ಥಾನದಲ್ಲಿ ಸಮೃದ್ಧವಾಗಿವೆ ಆದ್ದರಿಂದ ವಿತಥ ವೈತಥ್ಯಂ ತದ್ ಅನುವಾದಿನ್ಯ ಅದನ್ನು ಅನುಸರಿಸಿಕೊಂಡು ಶ್ರುತಿಯು ಕೂಡ ಸ್ಪಷ್ಟಪಡಿಸುತ್ತದೆ ಏನೆಂದು ಅದು ವಿತಥ ಎಂದು ಏನು ಆತ್ಮನು ಆ ಸ್ವಪ್ನವನ್ನು ಬೆಳಗಿದ್ದಾನೆ ಸ್ವಯಂ ಜ್ಯೋತಿಷ್ವ ಪ್ರತಿಪಾದನ ಪರ್ಯ ಪ್ರಕಾಶಿತಂ ಆಹುಃ ಬ್ರಹ್ಮವಿದಃ ಆತ್ಮ ಪ್ರಕಾಶಿತಂ ಆ ಪ್ರಕಾಶಿತಂ ಬ್ರಹ್ಮ ವಿಧಃ ಬ್ರಹ್ಮವನ್ನು ತಿಳಿದವರು ಜ್ಯೋತಿಸ್ವರೂಪನಾದಂಥ ಆತ್ಮನು ಪ್ರಕಾಶಿಸಿದ್ದಾನೆ ಎಂದು ಬ್ರಹ್ಮಜ್ಞಾನಿಗಳು ಹೇಳುತ್ತಾರೆ ಯಾರು ಬ್ರಹ್ಮಜ್ಞಾನಿಗಳು ವೇದಾರ್ಥ ಜ್ಞಾನವನ್ನು ಬಲ್ಲವರು ನಾಲ್ಕನೇ ಶ್ಲೋಕ ಅಂತಸ್ಥಾನಾತ್ತು ಭೇದಾನಾಂ ಅಂತಸ್ಥಾನಾತ್ತು ಭೇದಾನಾಂ ತಸ್ಮಾತ್ ಜಾಗರಿತೆ ಸ್ಮೃತಂ ತಸ್ಮಾತ್ ಜಾಗರಿತೆ ಸ್ಮೃತಂ ಯಥಾ ತತ್ರ ತಥಾ ಸ್ವಪ್ನೇ ಯಥಾ ತತ್ರ ತಥಾ ಸ್ವಪ್ನೇ ಸಮೃತತ್ವೇನ ವಿದ್ಯತೆ ಸಮೃತತ್ವೇನ ವಿದ್ಯತೆ ಸ್ವಪ್ನದಲ್ಲಿ ಹೇಗೆ ಭೇದಗಳಿಂದ ಕೂಡಿದೆಯೋ ಹಾಗೆ ಜಾಗೃತದಲ್ಲಿ ಕೂಡ ಎಲ್ಲವೂ ಭೇದಗಳಿಂದ ಕೂಡಿವೆ ಆದ್ದರಿಂದ ಹೇಗೆ ಸ್ವಪ್ನವೋ ಹಾಗೆ ಜಾಗೃತ ಏನು ಹೇಗೆ ಸ್ವಪ್ನ ಸ್ವಪ್ನವು ಹೇಗೆ ವಿತಥವೋ ಜಾಗೃತವು ಕೂಡ ಹಾಗೆ ವಿತಥ ಯಥಾ ತತ್ರ ಯಥಾ ಭಾಷ್ಯ 81 ಜಾಗೃದೃಶ್ಯಾನಾಂ ಭಾವಾನಾಂ ಜಾಗೃದೃಶ್ಯಾನಾಂ ಭಾವಾನಾಂ ವೈತಥ್ಯಂ ಇತಿ ಪ್ರತಿಜ್ಞಾ ವೈತಥ್ಯಂ ಇತಿ ಪ್ರತಿಜ್ಞಾ ಜಾಗೃತದ ಎಲ್ಲ ದೃಶ್ಯಗಳು ಕೂಡ ಇವು ಮಿಥ್ಯಾ ಯಾವತ್ತಿಗೂ ಪಬ್ಲಿಕ್ ನೋಡಿದಾಗ ಮೊಟ್ಟ ಮೊದಲಿಗೆ ಮಾಂಡಿಕ್ಯ ಉಪನಿಷತ್ತನ್ನು ನೀವು ತಗೋಬಾರದು ಉಪನಿಷತ್ತನ್ನ ಹೆಂಗ ಬ್ರಹ್ಮಸೂತ್ರ ತಗೊಳ್ಳಿಕ್ಕೆ ಒಂದು 2-3 ವರ್ಷದೇ ಶ್ರವಣ ಮಾಡಿದ ಒಂದು ಪಕ್ವತೆಗೆ ಇರಬೇಕು ಅಂತ ಹೇಳ್ತಾರೆ ಹಂಗೆ ಮಾಡಲಿಕ್ಕೆ ಕೂಡ ಸ್ವಲ್ಪ ಅಲ್ಪ ಸ್ವಲ್ಪ ಕಿಮ್ಯಾಗೆ ಮಿಥ್ಯ ಸತ್ಯ ಬಿದ್ದಿರ್ಬೇಕು ಇದ್ದವ್ರಿ ನೋಡ್ರಿ ಮೊದಲನೇದ್ದು ಜಾಗೃತ ದೃಶ್ಯಾನ ಭಾವನ ವೈತಕ್ಯ ಇತಿ ಪ್ರತಿಜ್ಞ ಆಗ ಮುಗಿದು ಹೋಯ್ತೀವಿ ಇದು ಪ್ರತಿಜ್ಞಾ ಶಬ್ದ ಯಾಕೆ ತಂದಾರಂದ್ರೆ ಬೇರೆ ಯಾರೂ ತಾರ್ಕಿಕರು ಇದನ್ನು ಒಪ್ಪುವುದಿಲ್ಲ ವೈತಥ್ಯಂ ಇತಿ ಪ್ರತಿಜ್ಞಾ ನಾವು ಏನು ಮೀಮಾಂಸಕರು ಅಂತ ಕರ್ಕೊಳ್ತೀವಿ ನಾವೆಲ್ಲ ಮೀಮಾಂಸಕರು ಏನು 2 ಭಾಗಗಳು ಒಂದು ಪೂರ್ವ ಮೀಮಾಂಸ ಇನ್ನೊಂದು ಉತ್ತರ ಮೀಮಾಂಸ ಉಪನಿಷತ್ತಾದಿಗಳೆಲ್ಲ ಯಾವ್ಯಾವ ಉತ್ತರ ಮೀಮಾಂಸ ಕರ್ಮಕಾಂಡ ಪೂರ್ವ ಎಷ್ಟು ಒಂದಕ್ಕೊಂದು ವಿರುದ್ಧ ಇವೆ ನೋಡ್ರಿ. ಆದರೂ ನಾವು ಸುಮ್ಮನೆ ಕೂತತ್ತೆ, ಕೂಡಂದ್ರೆ ಕೂತೀವಿ, ಹೇಳಂದ್ರೆ ಹೇಳುತ್ತೆ. ಸ್ವಾಮಿ ತಗೊಳ್ರಿ ಮುಂತ ನೋಡ್ರಿ ಎಷ್ಟು. ನೀವು ನಮ್ಮ ಪೇಷನ್ಸ್ ಅನ್ನ ನೀವು ಯಾಕೆ ಅರ್ಥ ಮಾಡ್ಕೊಂಡು ಎಷ್ಟು ತಾಳ್ಮೆ ಇರ್ಬೇಕು ನಮಗೆ. ನಮಗೆ ಯಾಕಷ್ಟು ತಾಳ್ಮೆ ಬಂದದಂದ್ರೆ ಅದು ನನ್ನದೇ ಅಂಗ, ಇದು ನನ್ನದೇ ಅಂಗ. ವೇದ ಅರ್ಧ ಚರ್ತಿ ನ್ಯಾಯದಂತೆ ಅರ್ಧ ಸ್ವೀಕಾರ ಮಾಡಿ ಅರ್ಧ ಬಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ನಿರುಪಯುಕ್ತ ಇರಬಹುದು, ಅದರಿಂದ ನನಗೆ ಏನೂ ಉಪಯೋಗ ಇರಲಿಕ್ಕಿಲ್ಲ. ಬಟ್ ಐ ಕೆನಾಟ್ ಸೇ ದಟ್ ದಟ್ ಡಸಂಟ್ ಎಕ್ಸಿಸ್ಟ್. ಕರ್ಮ ಎಕ್ಸಿಸ್ಟ್, ನನಗೆ ಇರಲಿಕ್ಕೆ ಅಧಿಕಾರಿ ಭೇದ. ಭಗವತ್ಪಾದರು ಹೇಳ್ತಾರೆ ಅಧಿಕಾರಿ ಭೇದದಿಂದಾಗಿ ಎರಡು ವಿದ್ಯೆ, ಒಂದು ಪರಾವಿದ್ಯ, ಇನ್ನೊಂದು ಅಪರಾಧ. ಅಧಿಕಾರಿ ಭೇದ ದ್ವೇ ವಿದ್ಯೆ ವೇದಿತವ್ಯೇ ಪರಾಚ. ಲೋಕೇಸ್ಮಿನ್ ದ್ವಿಧಾ ನಿಷ್ಠಾಃ ಪುರಾ ಪ್ರೋಕ್ತ ಮಯಾನಗ ಜ್ಞಾನ ಯೋಗೇನ ಸಾಖ್ಯಾನ. ಹಾಕವನು ಡಿಪ್ ಮಾಡಿ ಎದ್ದ ಕರ್ಮ. ಎಷ್ಟು ಡಿಪ್ ಮಾಡಬೇಕಂದ್ರೆ ಅವನ ಈಶ್ವರಮಯವಾಗಿಬಿಡ್ಬೇಕು, ಅಷ್ಟು ಮುಳುಗಿಸ್ಬೇಕು. ಜಾಗೃತ ದೃಶ್ಯಾನ ಭಾವಾನ ವೈತತ್ಯಮಿತಿ ಪ್ರತಿಜ್ಞ. ಅಂತ ರಾಜಿ ಕೊಡ್ತಾರೆ, ಯಾಕ್ರಿ ಇಂಥ ಪ್ರತಿಜ್ಞೆ ಮಾಡ್ತೀರಿ? ದೃಶ್ಯತ್ವಾತ ಇತಿ ಹೇತು ಸ್ವಪ್ನ ದೃಶ್ಯ ಭಾವವತ ಇತಿ ದೃಷ್ಟಾಂತ. ದೃಶ್ಯತ್ವಾತ ಇತಿ ಹೇತು, ಹೇತು ಏನು ಕಾರಣಪ್ಪ ಅಂತಂದ್ರೆ ಸ್ವಪ್ನನೂ ದೃಶ್ಯ ಜಾಗೃತ ದೃಶ್ಯ ಮುಗಿದೋಯ್ತು. Therefore, vitatha. ಅದೇ ಮುಂದೆ ಅದರದ್ದು ವಿವರಣೆ. ಸ್ವಪ್ನ ದೃಶ್ಯ ಭಾವದ ಇದು ದೃಷ್ಟಾಂತ. ಸ್ವಪ್ನವು ಎಷ್ಟು ಮಟ್ಟಿಗೆ ದೃಶ್ಯ ಭಾವದಲ್ಲಿ ದೃಶ್ಯವಾಗಿ ಇರುತ್ತದೆಯೋ, ಸ್ವಪ್ನವು ಎಷ್ಟು ಮಟ್ಟಿಗೆ ದೃಶ್ಯವಾಗಿ ಇರುತ್ತದೆಯೋ, ಅದೇ ಭಾವ ಶಬ್ದ ನಾವು ಉಪಯೋಗ ಮಾಡಿದ್ದೇನೆ. ಕಾಂಟೆಕ್ಸ್ಟ್ ನೋಡಿ ಅರ್ಥ ಬೇರೆ ಆಗ್ತದ. ಇಲ್ಲಿ ಇರುವಿಕೆ ಅನ್ನೋ ಅರ್ಥ ಏನ್ ಹೇಳಿ ನೋಡ್ರಿ. ದೃಶ್ಯ ಭಾವ, ದೃಶ್ಯ ಭಾವ ಏನರ್ಥ? ದೃಶ್ಯ ಅಭಾವ ಅಲ್ಲ, ದೃಶ್ಯ ಭಾವ ಏನರ್ಥ? ದೃಶ್ಯದ ಇರುವಿಕೆ. ಸ್ವಪ್ನ ದೃಶ್ಯ ಭಾವ, ಸ್ವಪ್ನದ ದೃಶ್ಯಗಳ ಇರುವಿಕೆ ಇತಿ ದೃಷ್ಟಾಂತ. ನಮಗೆ ಹೇಗೋ ಹಾಗೆ ಜಾಗೃತದ ವಸ್ತುಗಳು ಕೂಡ ದೃಶ್ಯ. ಯಥಾ ತತ್ರ ಸ್ವಪ್ನೇ ದೃಶ್ಯಾನಾಂ ಭಾವಾನಾಂ ವೈತಥ್ಯಂ ತಥಾ ಜಾಗರಿತೆ ಅಪಿ ದೃಶ್ಯತ್ವಂ ಅವಿಶಿಷ್ಟಂ ಅವಿಶಿಷ್ಟಂ ಇತಿ ಹೇತು ಉಪನಯಃ. ಯಥಾ ತತ್ರ ಸ್ವಪ್ನೆ ದೃಶ್ಯ, ಸ್ವಪ್ನದಲ್ಲಿ ದೃಶ್ಯಗಳು, ದೃಶ್ಯಗಳ ಇರುವಿಕೆಗಳು, ವಸ್ತುಗಳ ಇರುವಿಕೆಗಳು ವೈತತ್ಯಂ ವಿತತೆಯಿಂದ ಸಿದ್ಧವಾಗುತ್ತದೆಯೋ, ತಥಾ ಜಾಗೃತೆ ಅಪ್ಪಿ ಅದೇ ರೀತಿ ಜಾಗೃತದಲ್ಲಿ ಕೂಡ ದೃಶ್ಯತ್ವ ಯಾವುದು ದೃಶ್ಯ ಅಂತ ಕಂಡು ಬರ್ತಾ ಇದೆಯೋ ಅದಕ್ಕೆ ಭಿನ್ನ ಅಲ್ಲ. ಅಲ್ಲಿ ಹೆಂಗೆ ದೃಶ್ಯಗಳು ಅವಿಶಿಷ್ಟಂ, ವಿಶಿಷ್ಟಂ ಅಂದರೆ ತನ್ನದೇ ಆದ ಭಿನ್ನತೆಯಲ್ಲಿ, ಅವಿಶಿಷ್ಟಂ ಅಂದರೆ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ. ಹೌದಾ? ಜಾಗೃತಿ ಅಪಿ ದೃಶ್ಯತ್ವಂ ಅವಿಶಿಷ್ಟಂ ಇದು ಹೇತು ಉಪನಯ. ಈ ಪ್ರಕಾರವಾಗಿ ಎರಡರಲ್ಲಿಯೂ ಕೂಡ ಹೇತು ಒಂದೇ ಆಗಿದೆ. ಎರಡರಲ್ಲಿ ಕೂಡ ಹೇತು ಏನಾಗಿದೆ? ಒಂದೇ ಆಗಿದೆ. ತಸ್ಮಾತ್ ಜಾಗೃತಿ ಅಭಿವೈತತ್ಯಂ ಸ್ಮೃತಂ ಇತಿ ನಿಗಮನಂ. ಈ ಒಂದು ನಿರ್ಧಾರಕ್ಕೆ ನಾವು ಬರಬೇಕಾಗಿದೆ ಏನು ಅಂದ್ರೆ, ಜಾಗೃತದಲ್ಲಿ ಇರುವುದೆಲ್ಲವೂ ಕೂಡ ಮಿಥ್ಯಾ ಎನ್ನುವ ನಿರ್ಧಾರಕ್ಕೆ ನಾವು ಬರಬೇಕಾಗಿದೆ. ನಿಗಮನಂ ನಿರ್ಧಾರಕ್ಕೆ ಬರಬೇಕಾಗಿದೆ. ಅಂತಃಸ್ಥಾನಾತ್ ಸಮೃತ್ವೇನ ಚ ಸ್ವಪ್ನ ದೃಶ್ಯಾನಾಂ ಭಾವಾನಾಂ ಜಾಗೃತ ದೃಶ್ಯೇಭ್ಯಃ, ಅದು ಒಳಗಡೆ ಸಮೃತವಾಗಿದೆ ಸ್ವಪ್ನ ದೃಶ್ಯಾನಾಂ ಭಾವಾನಾಂ ಜಾಗೃತ ದೃಶ್ಯೇಭ್ಯ ಭೇದ. ಈ ಪ್ರಕಾರವಾಗಿ ಜಾಗೃತ ದೃಶ್ಯಕ್ಕೂ ಸ್ವಪ್ನ ದೃಶ್ಯಕ್ಕೂ ಭೇದ ಎಲ್ಲಿ ಅಂದ್ರೆ, ಭೇದ ಎಲ್ಲಿ ಅಂತಂದ್ರೆ ಅದು ಸಮೃತವಾಗಿದೆ ಇದು ಸಮೃತವಾಗಿಲ್ಲ. ದೃಶ್ಯತ್ವ ಅಸತ್ಯತ್ವ ಚ ಅವಿಶಿಷ್ಟಂ ಉಭಯತ್ರ. ಅಲ್ಲಿಯೂ ಆ ದೃಶ್ಯವಾಗಿ ಕಂಡದ್ದು ಅಸತ್ಯ, ಇಲ್ಲಿಯೂ ದೃಶ್ಯವಾಗಿ ಕಂಡದ್ದು ಅಸತ್ಯ. ನೀನು ಇಲ್ಲ, ನಾನು ಇಲ್ಲ, ಯಾವ ಜಗತ್ತು ಏನಿದೆಯೋ ಬ್ರಹ್ಮ ಮಾತ್ರ. ಎರಡರಲ್ಲಿಯೂ ಅಸ್ತಿತ್ವ ಅನ್ನೋದೇ ಇಲ್ಲ. ಇತಿ ಸ್ವಪ್ನ ಜಾಗರಿತ ಸ್ಥಾನೇ ಸ್ವಪ್ನ ಜಾಗರಿತ ಸ್ಥಾನೇ ಏಕ ಮಾಹುರ್ಮನೀಷಿಣಃ ವೇದಾನಾಂ ಹಿ ಸಮತ್ವೇನ ಸಿದ್ಧೇನೈವ ಹೇತುನಾ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜೈ. ನಾವು